ಪೋನು ಇಲ್ಲ ಮೆಸೇಜಿಲ್ಲ ನಿಂದು ಎಲ್ಲಿರುವೆ ನಾನು ಬಾರು ಮುಂದೆಯ ನಿಂತಿರುವೆ ಪೋನು ಇಲ್ಲ ಸಜಿಲ್ಲ ನಿಂದು ಎಲ್ಲಿರುವೆ ನಾನು ಬಾರು ಮುಂದೆಯ ನಿಂತಿರುವೆ ಪೋನು ಇಲ್ಲ ಮೊನ್ನೆ ತನಕ ಜೊತೆಗೆ ಇದ್ದೆ ಇಂದು ಸೀರಿಯಲ್ ಸೆಟ್ಟು ಹಾಕೊಂಡ್ಬಿಟ್ಟೆ ನಿಜವಾದ ಪ್ರೀತಿ ಅಂದ್ರೆ ಬೇರೆ ಆಗೋದ ಇಲ್ಲ ದಿನ ಎಣ್ಣೆ ಬಿಡ್ತೀನಂತ ಬಾರಿಗೋಗೋದ ಪೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಎಲ್ಲಿರುವೆ ನಾನು ಬಾರು ಮುಂದೆಯ ನಿಂತಿರುವೆ ಟಾಂಗದಲ್ಲಿ ನಾನು ನಿನ್ನ ಕುಂಡ್ರಿಸ್ಕೊಂಡು ಎಷ್ಟು ರೌಂಡ್ ಹೊಡೆದೆ ಲೆಕ್ಕನೇ ಇಲ್ಲ ನೀನ್ ಯಾವಾಗಿಳ್ಕೊಂಡೋದೆ ಗೊತ್ತಾಯ್ತಾ ಇಲ್ಲ ರಸ್ತೆ ನಂಬಿ ಕಣ್ಣ ಮುಚ್ಚಿ ಎಂದು ಗಾಡಿ ಓಡಿಸ್ಬಾರ್ದು ಪ್ರೀತಿಸ್ತೋಳೆ ಸಿಕ್ತಾಳಂತ ಅಂದುಕೊಂಡು ಪ್ರೀತಿಸ್ಬಾರ್ದು ಹಸೆ ಮಣೆ ಮ್ಯಾಲ್ಗಡೆ ಕೂರುವ ಜೋಡಿಯು ಹಳೆ ಲವ್ ಮರೆತರೆ ಲೋಕ ಉಳಿತದ ವಂಶ ಬೆಳಿತದ ನಿಜವಾದ ಪ್ರೀತಿ ಅಂದ್ರೆ ಮದುವೆ ಆಗೋದ ಇಲ್ಲ ಯಾರನ್ನೋ ಪ್ರೀತಿಸಿ ಇನ್ನೊಬ್ಬರನ್ನ ಕಟ್ಟಿಕೊಳ್ಳೋದ ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಎಲ್ಲಿರುವೆ ನಾನು ಬಾರು ಮುಂದೆಯ ನಿಂತಿರುವೆ ಬ್ಯಾರೆ ಆದ್ರೂ ಯಾರ್ ಬ್ಯಾರೆ ಆದಂಗೆ ಅನ್ನಿಸ್ತಾ ಇಲ್ಲ ಅನ್ಸೋದು ಇಲ್ಲ ಎಲ್ಲೇ ಇದ್ರು ಹೆಂಗೆ ನೀ ಇದ್ರು ನಮ್ಮಿಬ್ರ ಹಳಕೆ ಸುಸಾಯೋದೇ ಇಲ್ಲ ನಿಜನ ಸುಳ್ಳ ತುಂಬಾ ಬೈಬೇಕಂತ ನಿನ್ನ ರಿಸೆಪ್ಷನ್ನಿಗೆ ಬಂದಿರುವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಿಜವಾದ ಪ್ರೀತಿ ಅಂದ್ರೆ ಬೈಕಂಡಿರೋದ ಇಲ್ಲ ಹೊಸ ಹುಡುಗಿ ಸಿಗ ಗಂಟ ತಡ್ಕಂಡಿರೋದ ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಎಲ್ಲಿರುವೆ ನಾನು ಬಾರು ಮುಂದೆಯ ನಿಂತಿರುವೆ ಫೋನು